ಡಾಕುಟ್ರೆ, ಮಿದುಳು ಕೆಲಸ ಮಾಡಿಲ್ಲ ಅಂದ್ರೆ ಅವ್ನ್ ಬದುಕಿದ್ದು ಸತ್ತ ಹಾಗೆ. ಅವ್ನ ಎಲ್ಲ ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ. ಹೇಳಿ, ಎಲ್ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ್ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟ್ರೆ? ಹೃದಯ, 2 ಕಿಡ್ನಿ, ಲಿವರ್, ಮೇಧೋಜೀರಕ, ಸಣ್ಣ ಕರಳು, ಶ್ವಾಸಕೋಶ, ಒಟ್ಟು 5 ಜನರ ಜೀವ ಉಳಿಸಬಹುದು. ಅಷ್ಟೇ ಅಲ್ಲಮ್ಮ, ಅಂಗಾಂಶಗಳಾದ ಚರ್ಮ, ಮೂಳೆ, ಅಸ್ಥಿರಜ್ಜೆ, ಹೃದಯದ ಕವಾಟ, ಕಾರ್ನಿಯಾ ದಾನದಿಂದ 50 ಜನರ ಜೀವ ಉಳಿಸಬಹುದು. ಸಹಿ ಮಾಡಮ್ಮ, ಒಳ್ಳೆ ಕೆಲಸ. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಮಗ್ರ ಪ್ರಾಥಮಿಕ ಆರೋಗ್ಯ ಆರೈಕೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಕಾರ್ಯಕ್ರಮ. ಪ್ರತಿಯೊಂದು ಆರೋಗ್ಯ ಉಪಕೇಂದ್ರವನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಿ ಸಾರ್ವಜನಿಕರಿಗೆ ಲಭ್ಯವಿರುವ ಹಾಗೆ ಸಮಾನತೆ ಆಧಾರಿತ ಒಳ್ಳೆಯ ಗುಣಮಟ್ಟದ ಹಾಗೂ ಕೈಗೆಟಕುವ ನಿಟ್ಟಿನಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡುವ ಸಂಯೋಜಿತ ಯೋಜನೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ದೊರೆಯುವ ಸೇವೆಗಳು: ತಾಯಿ ಮಕ್ಕಳ ಆರೋಗ್ಯ ನಿರ್ವಹಣೆ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಮಾನಸಿಕ ರೋಗಗಳ ನಿರ್ವಹಣೆ, ಟೆಲಿಮೆಡಿಸಿನ್ ಮತ್ತು ಯೋಗ ಸೌಲಭ್ಯಗಳು ಹಾಗೂ ಇನ್ನಿತರ ಸೌಲಭ್ಯಗಳಿರುತ್ತವೆ. ಈ ಸೇವೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಯೋಗಾಲಯದ ಪರೀಕ್ಷೆ ಸೌಲಭ್ಯಗಳಿರುತ್ತವೆ. ಪ್ರಕಟಣೆ: ಜಿಲ್ಲಾ ಆಇಸಿ ವಿಭಾಗ ಹಾಗೂ ಸರ್ವೇಕ್ಷಣಾ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿವಮೊಗ್ಗ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಸಿಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಅನುಭವ. ಈ ಕುರಿತು ಕೊಪ್ಪಳ ತಾಲೂಕು ಹೆಚ್ ಭುಜಂಗರಾವ್ ಅವರೊಡನೆ ಮಾತುಕತೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನು ತಮ್ಮ ಹೆಸರು? ನನ್ನ ಹೆಸರು ಹೆಚ್ ಭುಜಂಗರಾವ್ ಅಂತ ಹೇಳಿ. ಭುಜಂಗರಾವ್ ಎಷ್ಟು ವರ್ಷ ತಮ್ಗೀಗ? 72. 72 ವರ್ಷ. ಇನ್ನೂ ಕೃಷಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಚಟುವಟಿಕೆಯಿಂದ ಮಾಡ್ತಿದ್ದೀರಿ. ಮಾಡ್ಬೇಕಲ್ಲ? ಖಂಡಿತವಾಗಿ ಮಾಡ್ಬೇಕಣ್ರಿ. ಅದರಲ್ಲಿರೋ ಖುಷಿ ಮತ್ತೆ ಎಲ್ಲಿ ಸಿಗುತ್ತೆ ಹೇಳಿ ಅಲ್ವಾ? ಇದು ಏನ್ ನಿಮ್ಮ ತಂದೆಯಿಂದ ಬಂದಿರೋ ಜಮೀನು? ಹೇಗೆ ಎಷ್ಟು ಎಕರೆ? ದಿನದಿಂದ ಬಂದಿದ್ದು ಒಟ್ಟು ಗದ್ದೆ 1 ಎಕರೆ ಇದೆ, ತೋಟನು 1 ಎಕರೆ ಇದೆ. ತೋಟ ಮಾಡಿ 12 ವರ್ಷ ಆಯ್ತು. ಗದ್ದೆ ಮುಂಚಿಂದನು ಇದೆ, ಅದು ಗದ್ದೆಲ್ಲ ತೋಟ ಮಾಡಿದ್ದು. ಉಳಿದಂತೆ 1 ಎಕರೆ ಹಾಡ್ಯ ಇದೆ. ಹಾಡ್ಯ ಅಂದ್ರೆ ಕಾಡಿ ಹೇಳಿದ್ವಿ. ಉಳಿದಂತೆ 2 ದನ ಕಟ್ಕೊಂಡಿದ್ವಿ, 2-3. ಮುಂಚೆಲ್ಲ ಎಮ್ಮೆ ಎಲ್ಲ ಕಟ್ಟಿದ್ವಿ, ಈಗಿಂದ ಹುಲ್ಲಿಂದ ವೆಚ್ಚ ಇದೆಲ್ಲ ಎಮ್ಮೆ ಕಷ್ಟ ಆಯ್ತು. ಹಾಗೆ ಎಮ್ಮೆ ಬಿಟ್ಟಿದೆ. 2 ದನ ಇದು ನಾಟಿ ದನಗಳು. ಏನು ಒಂದು ದೊಡ್ಡದೊಂದಿದೆ. ಹಾಲು ಮಾರಾಟ ಮಾಡ್ತೀರಾ? ಹಾಲು ಮುಂಚೆ ಮಾರ್ತಿದ್ದೆ, ಈಗ ಇಲ್ಲ. ಮನೆ ನೋಡೋಕೆ ಕೊಡೋದು ಕಷ್ಟ ಆಗುತ್ತೆ. ಅದು ಹೌದು, ತಗೊಂಡೋಗಿ ನಾವು ಅಲ್ಲಿ ಕೊಡೋದಿದೆಯಲ್ಲ, ನಮ್ದೊಂದು ಒಪ್ಪತ್ತಿನ ಕೆಲಸನೇ ಆಗುತ್ತೆ. 1 ಲೀಟರ್ ಬೇಕಾದ್ರೂ ಇರಲಿ, 10 ಲೀಟರ್ ಬೇಕಾದ್ರೂ ಇರಲಿ, ಅದು ಒಂದು 10 ಕೆಲಸವೇ ಆಗೋಗುತ್ತೆ. ಹಂಗಾಗತ್ತದ. ಮತ್ತೆ ಮನೆ ಪೂರ್ತಿ ಹಾಲಾಯ್ತು. ಹೌದು. ಜಮೀನಿ ಗೊಬ್ಬರ ಸಾಕು? ಗೊಬ್ಬರ ಆಯ್ತು. ತೆಂಗಿನ ಮರ ಇದಾವೆ. ಎಷ್ಟಿದೆ? 60 ಇದಾವೆ. ಅದು ಸಾಮಾನ್ಯ 20-22 ತೆಂಗಿನ ಮರ ಬರೀ 5 ಬಂದು ಹೋಯ್ತು, ಸುಳಿ ಕುಡಿಯೋದು ಅಂತ ಹೇಳಿ. ಈ ಒಂದು ಅಚೆ ವರ್ಷ 16 ಮರ ಏನೋ ಹೋಯ್ತು. ಅದಕ್ಕೆ ಪೂರ್ವವಾಗಿ ಒಂದು 8 ವರ್ಷದ ಈಚೆಗೆ 2 ಮರ ಹೋಗೋದು ಹಂಗಾಗ್ತಿತ್ತು. ಆದ್ರೆ ಒಂದೇ ವರ್ಷದಲ್ಲಿ 16 ಮರ ನಾವು ಹೋಗ್ಬಿಡ್ತು. ಈಗ ಎಷ್ಟು ಫಸಲು ಬರ್ತಾ ಇದೆ ತೆಂಗಿಂದ? ಮುಂಚೆ 6,000 ಕಾಯಿ ಆಗ್ತಿತ್ತು, ಈಗ 3,000-4,000 ಕಾಯಿ ಆಗತ್ತೆ. ಕಡಿಮೆ ಆಗ್ಬಿಟ್ಟಿದೆ ಫಸಲು? ಹೌದೌದು. ಫಸಲು ಏನೂ ಇದಿಲ್ಲ. ಫಸಲಿಂದ ಇದಕ್ಕೆ ಹೇಳಲೇಬೇಡಿ. ತೋಟ ಇತ್ತೀಚೆಗೆ ಹಾಕೊಂಡಿದ್ದ ನೀವು? 3 ವರ್ಷ ಆಯ್ತು. ಅದೀಗ ಎಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಏನು ಪ್ರವೃತ್ತಿ ಅಂದ್ರೆ, ಗದ್ದೆ ಇರೋ ಜಾಗದಲ್ಲಿ ತೋಟ ಮಾಡಿಕೊಂಡು ಬೇರ್ ಹುಳ ಬರುತ್ತೆ. ಈಗ ಹಳ್ಳದ ಸಾಲಲ್ಲಿ ಏನು ಗದ್ದೆ ಇರುತ್ತೋ ಅದನ್ನು ಮಾಡಿದ್ರೆ, ಅಂದ್ರೆ ನನ್ನ ಅನುಭವದಲ್ಲಿ, ಇಲ್ಲಿ ನಂದು ಒಬ್ಬಂದೇ ಅಂತಲ್ಲ, ಸಾಮಾನ್ಯ ಗದ್ದೆ ಸಾಲಲ್ಲಿ ತೋಟ ಮಾಡಿದ್ರು ಅದೆಲ್ಲ, ಈಗ ಸಣ್ಣ ಕೊನೆ ಬರೋ ಟೈಮ್ ಬೇರ್ ಹುಳ ಬರುತ್ತೆ. ಅದು ಸಸಿಯಾಗಿ ಕೊನೆ ಹಿಂಗಾರ ಬಂದು 2-3 ವರ್ಷದ ಕೂಡಲೇ ಶುರು ಆಗತ್ತೆ. ಕೆಲವರು ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ, ಈಗಾರ ಮೊನ್ನೆ ಹೇಳಿದ್ದಾರೆ ಗೇರ್ ಸಿಪ್ಪೆ ಹಾಕಿ ಅದಕ್ಕೆ ಅಂತ ಬುಡಕ್ಕೆ, ನಮ್ಗೆ ಕಂಟ್ರೋಲ್ ಬಂದಿದೆ ಅಂತ ಕನ್ನಡ ಜಿಲ್ಲೆಯವರು ಒಬ್ಬರು ಹೇಳಿದ್ದಾರೆ. ಅದನ್ನು ಪ್ರಯೋಗ ಮಾಡಿ ನೋಡ್ಬೇಕು. ಇನ್ನೊಬ್ರು ಇಲ್ಲಿ 3 ಎಕರೆ ಅವ್ರು ಮುಂಚೆ ಗದ್ದೆ ಮಾಡಿದ್ರು, ಅವರಿಗೆ ಅವ್ರು ಪ್ರತಿ ವರ್ಷ ಸುಣ್ಣ ಹಾಕ್ತಾ ಬಂದೆ ಅಂತ ಹೇಳಿದ್ರು. ಅದ್ರಲ್ಲಿ ಬೇರೆಹುಳು ಏನು ಇಲ್ಲ, ಬೇರೆಹುಳು ಬರ್ತಿ ಬಂದಿತ್ತು ಕ್ವಿಂಟಲ್ ಎಕರೆಗಂತೆ ಹಾಕ್ತಾ ಬಂದ್ರೆ. ಈಗಂತೂ ಮೂರ್ನಾಲ್ಕು ಕ್ವಿಂಟಲ್ವರೆಗೂ ಹಾಕ್ತೀನಿ ಎಕರೆಗೆ ಅಂತಾರೆ ಅವರು. ಬೇರೆಹುಳು ಎಲ್ವೇ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಈಗ ಒಬ್ಬೊಬ್ಬರು ರೈತರ ಅನುಭವ ನಾವು ತಗೋಬೇಕಾಗತ್ತೆ ನಮ್ಮ ತೋಟದ ಕಾಯಿಲೆಗೆ. ಈಗ ನಿಮ್ಮ ತೋಟಕ್ಕೂ ಬೇರೆಹುಳು ಬಂದಿದೆಯಾ? ಹೌದು, ಒಂದು ಐದಾರ ಮೂಲಕ ಬಂದಿದೆ. ಅವ್ರು ನಿಧಾನ ಬರುತ್ತೆ, ಹಾಗಾಗಿ ಈಗಲಿಂದನೇ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕು. ಅದು ಈಗ ಅವರ ಏನೇನು ಹೇಳಿದ್ದಾರೆ ಪ್ರಯೋಗ ಅದೆಲ್ಲ ನಾವು ಮಾಡ್ಬೇಕು. ಈಗ ಏನೋ ಒಂದು ಗೇಸ್ಪಿ ಹಾಕಿ ನೋಡ್ಬೇಕು, ಇಲ್ಲಾಂದ್ರೆ ಸುಣ್ಣ ಹಾಕಿ ನೋಡ್ಬೇಕು. ಅದು ಎರಡನ್ನೂ ಹಾಕಿದ್ರೆ ಯಾವ್ದ್ರಲ್ಲಿ ಗುಣ ಆಗುತ್ತೆ ನಮಗೆ ಗೊತ್ತಾಗಲ್ಲ. ಆದ್ರೆ ಒಂದನ್ನು ಪ್ರಯೋಗ ಮಾಡಿ ಎರಡ್ ಮೂರು ವರ್ಷದಲ್ಲಿ ರಿಸಲ್ಟ್ ಬರ್ದಾದ್ರೆ ಮತ್ತೊಂದು ಮಾಡ್ಬೇಕಾಗತ್ತೆ. ಅಂದ್ರೆ ಒಟ್ಟಾರಿಯಾಗಿ ಏನು ಭತ್ತ ಬೆಳೀತಾರಲ್ಲ ಆ ಜಮೀನಿನಲ್ಲಿ ಅಡಿಕೆ ಹಾಕಿದ್ರೆ ಈ ಸಮಸ್ಯೆ ಇರುತ್ತೆ. ಹೌದು, ಅಂದ್ರೆ ಈ ಹಳ್ಳದ ಬದಿ ಗದ್ದೆ ಏನಿದಾವೆ ಅಂದ್ರೆ ಇಲ್ಲಿ ತುಂಬಾ ಜನರು ಹಳ್ಳ ಸಾಲದೇ ಗದ್ದೆ ಆಗಿದೆ. ಭತ್ತದ ಕೃಷಿಯಲ್ಲಿ ಏನು ಕೀಟದಿಲ್ಲ ಅಂತ ಹೇಳಿ ತೋಟ ಅಡಿಕೆ ಸ್ವಲ್ಪ ಹಾಕಿದ್ದಾರೆ. ಅದ್ರ ಹಿಂಗಾಗಿದೆ. ಆದ್ರೆ ಅವರೊಬ್ರು ಮೂರ್ ಎಕರೆ ಅಂತ ಹೇಳಿದ್ನಲ್ಲ, ಅವರ ಅನುಭವ ಅವ್ರು ಹೇಳಿದ್ದಾರೆ. ಆಮೇಲೆ ಇಲ್ಲಿ ನನ್ನ ತಮ್ಮನ ಅಳಿಯ ಕನ್ನಡ ಜಿಲ್ಲೆಯವರು, ಅಲ್ಲೂ ಬೇರುಳ ಇತ್ತಂತೆ, ಗೇರ್ ಸಿಪ್ಪೆ ಹಾಕಿದ್ದಾರೆ. ಒಂದು ಮರಕ್ಕೆ ಸಾಧಾರಣ ಒಂದು ಕೆಜಿ ಅಷ್ಟು ಹಚ್ಚಿದ್ದಾರೆ. ಇನ್ನದ್ರ ಪರಿಣಾಮ ಎರಡ್ ಮೂರು ವರ್ಷ ಆಯ್ತು ಅವ್ರು ಹಾಕಿ. ಇಳುವರಿಯ ಮೇಲೆ ಏನಾರ ಹೊಡೆತ ಬಿದ್ದಿದೆಯೇನ್ರಿ ಬೇರುಳ ಬಂದ್ಮೇಲೆ? ಬರುತ್ತೆ, ಅದು ಕೊನೆ ಬರೇ ಇದಾಗೋಗುತ್ತೆ, ಚಪ್ಪಟ್ಟಾಗಿ ಹೋಗಿರುತ್ತೆ. ಹಾಗೆ ಈಗ ಒಂದು ಹದಿನೈದು ಇಪ್ಪತ್ತು ಕಾಯಿ ಬಿಡೋ ಹಾಗೆ ಬಿಟ್ಬಿಟ್ರೆ ಮರನೇ ಹೋಗ್ಬಿಡುತ್ತೆ. ಹೌದು, ಬೇರು ಹುಳ ಕೂಡ ಮರ ಮುಗಿಸ್ಬಿಡುತ್ತೆ, ಎಲ್ಲ ಬೇರ್ ಕತ್ತರಿಸ್ಬಿಡುತ್ತಲ್ಲ, ತೊಂಡೆಗೇನು ಬಲ ಇಲ್ಲ, ಅನಾಮತ ಮುಗಿಸ್ಬಿಡುತ್ತೆ. ಅದು ಸುಳಿ ಕೊಳೆ ರೋಗ ಆದ್ರೆ ಹಾಗಲ್ಲ, ಈ ಅರಶಿನ ಮುಂಡಿಗೆ ಅದನ್ನು ಪತ್ಲು ಬರುತ್ತೆ, ವರ್ಷ ವರ್ಷವೇ ಕಡಿಮೆ ಆಗ್ತಾ ಬರುತ್ತೆ. ನೀವು ಏನೇ ಬೇಸಾಯ ಮಾಡಿದ್ರು ಅದಕ್ಕೆ ಮುಟ್ಟಲ್ಲ ಅದು, ಆದ್ರೆ ಒಂದೇ ಸರಿ ಸಾಯಲ್ಲ ಅದು, ಬೇರು ಉಳಿದು ಅಷ್ಟೇ ಒಂದೇ ಸರಿ ಏನ್ ಸಾಯಲ್ಲ, ನಿಧಾನವಾಗಿ ಫಸಲು ಕಡಿಮೆ ಆಗಿ ಆಮೇಲೆ ಮರ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಬೇರು ಉಳಿದು ತುಂಬಾ ಅಟ್ಯಾಕ್ ಆಗಿ. ಇನ್ನು ಭತ್ತನು ಸಹ ಬೆಳೀತಾ ಇದ್ದೀರಿ? ಭತ್ತನು ಬೆಳೀತಿದ್ದೆ. ಭತ್ತ ಈಗ ಮಲೆನಾಡಲ್ಲಿ ಈಗ ಗೆಜೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಮಲೆನಾಡಲ್ಲಿ ಭತ್ತ ಬೆಳೆ ದಂಡ ಅಂತ ಇದಾಗಿ ಹೋಗಿದೆ ಅಂತೆ. ಆದ್ರೆ ಅಲ್ಲಿ ಪರಂಪರಾಗತವಾಗಿ ಬಂದಿದೆಯಲ್ಲ, ಅಡಿಕೆ ತೋಟ ಇದ್ದವರಷ್ಟು ಗದ್ದೆ ಮಾಡೋದು ಮುಂಚಿಂದನೂ ರೂಢಿ ಇದೆ. ಈಗ ತುಂಬಾ ಜನ ಬಿಟ್ಬಿಟ್ಟಿದೆ, ತುಂಬಾ ಅಂತ ಹೇಳಿದ್ರೆ ನಾ ಹೇಳ್ತೇನೆ, ಮೂವತ್ ನಲ್ವತ್ತು ಎಕರೆಗೆ ಸಾಧಾರಣ ನಲ್ವತ್ತು ಎಕರೆಗೆ ಹಾಕಿ ನಾಲ್ಕು ಎಕರೆ ಜನ ಮಾಡ್ತಿದ್ದಾರೆ ಭತ್ತ ಬೆಳೀತಾ ಇದ್ದಾರೆ ಅಷ್ಟೇ. ಇನ್ನು ಐವತ್ತಾರು ಎಕರೆನೋ ನಲ್ವತ್ತಾರು ಎಕರೆ ಹಾಳ್ಬಿಟ್ಟಿದ್ದಾರೆ. ಅಲ್ಲ, ಸೈಟ್ ಮಾಡಿದ್ದಾರೆ. ಸೈಟ್ ಮಾಡಿದ್ದಾರೆ ನಗರಕ್ಕೆ ಹತ್ರ ಅಲ್ಲ, ನಿಮ್ ಕೊಪ್ಪ ಸಿಟಿ ಹತ್ರ. ಹೌದೌದು, ಇಲ್ಲಿ ಬಂದು ಇಲ್ಲೊಂದು ಆರು ಎಕರೆ ಮಾಡಿದ್ದಾರೆ, ಇಲ್ಲೊಂದು ಏಳು ಎಕರೆ ಮಾಡಿದ್ದಾರೆ, ಅಲ್ಲಿ ಬಲಕ್ ಹೋದ್ರೆ ಅಲ್ಲಿ ಅಲ್ಲಿ ಎಂಟು ಹತ್ತು ಎಕರೆ ಅವ್ರು ಮಾಡಿದ್ದಾರೆ. ಅಂದ್ರೆ ಒಳ್ಳೆ ವಿಸ್ತಾರವಾದ ಭೂಮಿ ಏನಿದೆ ಎಲ್ಲಾ ಸೈಟ್ ಫಲವತ್ತಾದ ಭೂಮಿಗಳು. ಏನು ನೀರಿನ ಆಶ್ರಯ ಏನು ಕಡಿಮೆ ಆಗಿಲ್ಲ. ಕೃಷಿ ಕಾರ್ಮಿಕರು ಇದನ್ನು ಸಂಬಳ ಕೊಡೋದು ಕಷ್ಟ. ಏನು ಅವ್ರೇನು ಈ ಕಾಫಿ ತೋಟದ ಬೆಳೆ ಏನಿದೆ ಅದ್ರ ಸಂಬಳ ಕೇಳ್ತಾರೆ. ಆದ್ರೆ ಕಾಫಿ ತೋಟದ ಕೇಳಿದ್ರು ನಮ್ಗೇನು ಗೀಟಲ್ಲ ಈಗ ಅಂತಾರೆ. ಕೂಲಿಕಾರರು ಸಮಸ್ಯೆ, ಭತ್ತ ಬೆಳೆಯೋದು ಬಿಟ್ಟಿಲ್ಲ, ಬೆಳಿಲೇಬೇಕು, ಬೆಳಿಲೇಬೇಕು. ನಮ್ಮ ಊಟಕ್ಕೆ ಬೇಕಾದಷ್ಟು ಬೆಳ್ಕೋಬೇಕಲ್ವಾ. ಈಗ ಏನಾಗತ್ತೆ ಅಂದ್ರೆ ನಾವು ಸಾವಯವ ಕೃಷಿ ಅದು ಭತ್ತದ್ದು ಮಾರ್ಕೆಟ್ನಲ್ಲಿ 30 ರೂಪಾಯಿ ಇದೆ ಅಂತ ಹೇಳಿ ನಮ್ಮ ಭತ್ತಕ್ಕೆ 35 ರೂಪಾಯಿ ಬೀಳ್ಬಹುದು. ಆದ್ರೆ ಒಳ್ಳೆ ಅಕ್ಕಿ ಸಿಗತ್ತೆ, ಹಾಗೆ ಗುಣಮಟ್ಟ ನೋಡ್ಬೇಕಾಗತ್ತೆ. ನೀವು 40 ರೂಪಾಯಿ ಕೊಟ್ಟು ಒಳ್ಳೆ ಅಕ್ಕಿ ಅಂತ ಅಲ್ಲಿ ತನ್ನಿ ಅದು ಕೆಮಿಕಲ್ ಲಯ ಅಲ್ವಾ. ಹಾಗೆ ಈಗ ನೀವು ಭತ್ತನ ಅಕ್ಕಿ ಮಾಡಿ ಮಾರಾಟ ಮಾಡ್ತೀರಾ? ಇಲ್ಲ, ನಮ್ಮ ಮನೆಗೆ ಅಷ್ಟೇ ಅದು. ಮಾರಾಟ ಮಾಡಲ್ಲ ಭತ್ತ? ಇಲ್ಲ ಇಲ್ಲ, ಮಾರಾಟ ಅಷ್ಟು ಸಿಗಲ್ಲ. ಏನು ಸಾವಯವ ಪದ್ಧತಿಯಲ್ಲಿ ಬೆಳೀತಿದ್ದೀರ? ಈ ಗೋಬರ್ ಗ್ಯಾಸ್ ಇದ್ರದ್ದು. ಈಗೇನಾಗಿದೆ ಜನಗಳ ಸಮಸ್ಯೆಯಲ್ಲಿ ಗೊಬ್ಬರ ಹೊತ್ತು ಅಲ್ಲಿ ತಗೊಂಡು ಹಾಕೋದು, ಸೊಪ್ಪಿನ ಗೊಬ್ಬರ ಅದೆಲ್ಲ ಮಾಡೋಕ್ಕಾಗಲ್ಲ. ಈಗ ನಮ್ಮ ಜಮೀನು ಆ ಜಮೀನಿಂದ 20 ಅಡಿ ಎತ್ತರದಲ್ಲಿದೆ, ಸ್ಲರಿ ಒಂದು ಟ್ಯಾಂಕಲ್ಲಿ ತುಂಬಿರುತ್ತೆ. ಮಳೆಗಾಲದಲ್ಲಿ ಏನು 3 ತಿಂಗಳು ಏನಿದೆ ನಟ್ಟಿಯಾಗಿ 15-20 ದಿವಸಕ್ಕೆ ಒಂದ್ಸರಿ ಸ್ಲರಿ ಕೊಡೋದು, ಮತ್ತೆ ಖಾಲಿ ಆಗ್ತಾ ಬಂದಂಗೂ ವಾರದಲ್ಲಿ ಅದು 15 ದಿವಸಕ್ಕೊಂದರೆ ಕೊಡ್ತೀವಿ. ಅಲ್ಲಿ ಆ ಹೊಡೆ ಆಗಲ್ವರೆಗೂ ಕೊಡ್ತಿರ್ತೀನಿ. ಅದಕ್ಕೆ ಮಾತ್ರ ಯಾವುದೇ ರೀತಿ ಹುಳ ಹೊಡೆಯಲ್ಲ, ಸ್ಪ್ರೇ ಮಾಡ್ತಲ್ಲ ಅಂದ್ರೆ ಮೋಟರ್ ನೀರು ಬಿಟ್ಟು ಆ ಸ್ಲರಿನ ನೀರು ಮಾಡ್ಕೊಂಬೋದು, ಗದ್ದೆಗೆ ಅದು ನೀರು ಮಾಡ್ಕೊಂಡು ಹೊಡಿಬೇಕು. ನೀವು ಒಂದ್ಸರಿ ಬಿಟ್ಟು ಹೊಡೆದಕ್ಕೆ ಯಾವುದೇ ಹುಳ ಎಷ್ಟು ವರ್ಷ ಆಯ್ತು, 15 ವರ್ಷ ಆಯ್ತು ಗದ್ದೆಗೆ. ಮುಂಚಿಂದನೂ ಅದಿಲ್ಲ ಸಾವಯವ ಕೃಷಿ. ಈಗಂತ ಸ್ಲರಿ ಬಿಡೋದ್ರಿಂದ ಏನು ಅದು ಯಾವುದೂ ಇಲ್ಲ. ಆ ಬೇಸಾಯದ ಮಟ್ಟಿಗೆ ನಮಗೆ ಅದು ಅನುಕೂಲ ಇದೆ. ಗದ್ದೆ ಮಾಡಿದ ಮನೆ ಇದ್ದವರಿಗೆ ಇದು ಮಾತ್ರ ಆಗಲ್ಲ. ನಮಗೆ ಇದೊಂದು ಅನುಕೂಲ, ತುಂಬಾ ಜನರಿಗೆ ಅನುಕೂಲ ಇದೆ ಮಲೆನಾಡಲ್ಲಿ. ಈಗ ಅದು ಎಷ್ಟು ಸಾರಿ ಬಿಡ್ತೀರಿ ಆ ತರ ಸ್ಲರಿನ? ಕಡಿಮೆ 5 ಸರಿ ಬಿಡ್ತೀನಿ. 5 ಸರಿ ಅಂದ್ರೆ ನಾಟಿ ಮಾಡಿ? ಹೌದು, ಅಂದ್ರೆ ನಾಟಿ ಮಾಡಿ 20 ದಿವಸದ ನಂತರ ಬಿಡೋದು. ಸಾಮಾನ್ಯವಾಗಿ ಹೊಡೆಯಾಗ ಅಲ್ಲಿವರೆಗೂ ಬಿಡೋದು, ಅಂದ್ರೆ 5 ತಿಂಗಳು ಭತ್ತ ಹಾಕಿರೋದು. ಈಗ ಸಸಿಗೆ 1 ತಿಂಗಳಾದಾಗ 28 ದಿವಸಕ್ಕೆ ನಾವು ನೆಡೋದು. ಅಲ್ಲಿಗೆ 1.5 ತಿಂಗಳ ಲೆಕ್ಕ ಹಿಡಿರಿ, 1.5 ತಿಂಗಳಿಂದ ಪ್ರಾರಂಭ ಮಾಡ್ತೀನಿ. ಇನ್ನು 3 ತಿಂಗಳು ವರೆಗೂ ಬಿಡ್ತೀನಿ. ಆಮೇಲೆ ಅಲ್ಲಿ 4 ತಿಂಗಳು ಆಗುತ್ತೆ, ಆಮೇಲೆ ಅವನು ಹೊಡೆ ಶುರು ಆಗುತ್ತೆ. ಹೊಡೆ ಶುರು ಅಂದ್ರೆ ನಿಲ್ಲಿಸ್ಬಿಡ್ತೀನಿ. ನಿಲ್ಲಿಸ್ಬಿಡ್ತೀನಿ. ಹೌದು, ಗದ್ದೆಲಿ ಹೋಗಲ್ಲ, ಅಂದ್ರೆ ಗದ್ದೆಗೆ ಹೋದ್ರೆ ಅದು ಹೊಡೆ ಇದಾಗ್ಬಿಡುತ್ತೆ, ಹಾಳಾಗುತ್ತೆ. ಅಲ್ಲಿ ತನಕ ಸರಿ ಬಿಡದೆ ಅದು, ಅಂದ್ರೆ 5 ಸರಿ 6 ಸರಿ ಸಿಕ್ಬಹುದು ಆ ರೀತಿ. ಈಗ ರಾಸಾಯನಿಕ ಗೊಬ್ಬರ ಹಾಕದಿದ್ರೆ ಇಳುವರಿನ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಅಕ್ಕಿ ಒದಗಿ ಬರುತ್ತೆ, ಗುಣಮಟ್ಟದ ಅಕ್ಕಿ ಇರುತ್ತಲ್ಲ. ಹೌದು, ಒದಗಿ ಬರುತ್ತೆ. ರಾಸಾಯನಿಕ ಗೊಬ್ಬರ ಹಾಕಿದ್ದು ಅದು ನಿಮಗೆ ರುಚಿ ಇರೋದಿಲ್ಲ. ನೀವೊಂದು ಇಷ್ಟಕ್ಕೆ ಹಾಕಿದ್ರೆ ಸಾಕಾಗಲ್ಲ, ಒಂದಿಷ್ಟು ಹಾಕ್ಬೇಕಾಗತ್ತೆ ಅನ್ನಕ್ಕೆ. ಹಂಗಿದೆ ಇದು, ಏನು ಇದು ಗುಣಮಟ್ಟದ ಅಕ್ಕಿ ಆಗಿರೋದ್ರಿಂದ ನಾವು ಸ್ವಲ್ಪ ಹಾಕ್ಬೋದು, ಸ್ವಲ್ಪ ಪುಷ್ಟಿಯಾಗಿ ಇರುತ್ತೆ ಅದು ಅಕ್ಕಿ ಮಾತ್ರ. ಹಾಗಾಗಿ ರೈತರಿಗೆ ಎಲ್ಲೆಲ್ಲಿ ಭತ್ತ ಬೆಳಿಲಿಕ್ಕೆ ಅವಕಾಶ ಇದೆ ಜಮೀನಿನಲ್ಲಿ, ಅವರ ಸ್ವಂತ ಜಮೀನಿನಲ್ಲಿ ಅವ್ರು ಬೆಳ್ಕೊಳ್ಳೋದು ಒಳ್ಳೇದಲ್ವಾ? ಹೌದೌದು, ನಮ್ಗೆ ಕಾಣುತ್ತೆ ಓ ಅದು ಕೃಷಿಕರು ಇಲ್ಲ ಹಾಗೆ ಹೀಗೆ ಅಂತ. ಈಗ ಲಾಟ್ಗಟ್ಲೆ ಇದ್ದವರಿಗೆ ಅವರಿಗೆ ಸಮಸ್ಯೆ ಇರುತ್ತೆ ಇರುತ್ತೆ, ಅವರು ಬಿಡ್ಬೇಕಾಗತ್ತೆ. ಆದ್ರೂ ಅವ್ರೊಂದು ಎರಡ್ ಮಾಡ್ಬೋದು. ಆದ್ರೂ ಈಗ ಯಂತ್ರೋಪಕರಣಗಳು ಬಂದಿವೆ. ಹೌದು ಅಲ್ವಾ? ಅದನ್ನು ಬಳಸೋ ಮಟ್ಟಿಗೆ, ಹೌದೌದು, ಅದರ ಮಟ್ಟಿಗೆ ಈಗ ಹನ್ನೆರಡು ದಿವಸಕ್ಕೆ ಸಸಿ ಮಾಡಿ ನಾಟಿ ಮಾಡುವಂತ ಯಂತ್ರಗಳು ಬಂದಿದ್ದಾವೆ. ಆದ್ರೆ ಮಲೆನಾಡು ಒಂದು ಸಮಸ್ಯೆ ಏನಂದ್ರೆ, ಬಯಲು ಸೀಮೆ ಗದ್ದೆಗಳು ದೊಡ್ಡ ದೊಡ್ಡ ಚೌಕ ಇಲ್ಲ. ಒಂದು ಗದ್ದೆ ಇಲ್ಲಿ ಇಷ್ಟಾಗಲ ಇದ್ರೆ ಅಲ್ಲೊಂದ್ ಕಡೆ ಹೀಗಿರುತ್ತೆ, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡ್ಬೇಕು. ಅದು ಒಂದು ವರ್ಷ ರಿಪೇರಿ ಮಾಡಿದ್ರೆ ಇನ್ನು ಜನ್ಮೇಪಿ ಅದು ಚೆನ್ನಾಗೇ ಇರುತ್ತೆ. ಈಗ ತೆಂಗಿನ ಗಿಡಗಳಿಗೆಲ್ಲ ಗೊಬ್ಬರ ಬೇಸಾಯ ನೀರು ಇಲ್ಲ, ಅದು ನೀರು ಒಂದೇ ಕೊಡೋದು, ಮತ್ತೆ ಆ ತೆಂಗಿನ ಮಾಡಲು ಏನ್ ಬೀಳುತ್ತೆ ಅದು ಬುಡಕ್ಕೆ ಅಷ್ಟೇ ಹೊರತು ಮತ್ತೆ ಯಾವ್ದು ಗೊಬ್ಬರ ಕೊಡ್ತಾ ಇಲ್ಲ. ಇಲ್ಲ ಇಲ್ಲ, ಕೆಮಿಕಲ್ ಕೊಡ್ಬೋದು ಹೇಳ್ತಾರೆ, ನಾಲ್ಕು ವರ್ಷ ಇಳುವರಿ ಬರುತ್ತೆ, ಆಮೇಲೆ ಅದು ಸುಮ್ಮನೆ ನಾವು ಹೇಳೋದಷ್ಟೇ. ಅದ್ರ ಸಹಜವಾಗ ಅದೇನ್ ಬರುತ್ತೆ ಅದ್ ನಿಜವಾಗೂ ಒಳ್ಳೇದೇ ಬರ್ತಿದೆ. ಅಡಿಕೆ ತೋಟಕ್ಕೆ ಏನಾರ ರಾಸಾಯನಿಕ ಗೊಬ್ಬರ? ಅಡಿಕೆ ತೋಟಕ್ಕೂ ಹಾಕಲ್ಲ, ಇದು ಸರಿ ಬಿಡೋದು ಅಂದ್ರೆ 3 ತಿಂಗಳು ಗದ್ದಿಗೆ, ಇದು 9 ತಿಂಗಳು ತೋಟಕ್ಕೆ. ಓ, ಆತರ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಹೌದು, ಅಂದ್ರೆ ಮಳೆಗಾಲದಲ್ಲಿ ಇದಕ್ಕೆ ಬೇಕಲ್ಲ ಗದ್ದಿಗೆ, ಇನ್ನು 9 ತಿಂಗಳಿಂದ ವಾರದಲ್ಲ 20 ದಿವಸಕ್ಕೊಂದ್ಸರಿ ಒಂದು 50-100 ಮರಕ್ಕೆ ಸಿಗತ್ತೆ. ಹೆಚ್ಚು ಕಡಿಮೆ ನಮ್ದು 500 ಸಸಿ ಇದೆ, ವರ್ಷದಲ್ಲಿ 2 ಸರಿ ಇವರಿಗೂ ಸಿಗತ್ತೆ. ನಮ್ಗೆ ಎಮ್ಮೆ ಇದೆಲ್ಲ ಇದ್ದಾಗ 3-4 ಸರಿ ಸಿಗ್ತಿತ್ತು. ಮತ್ತೆ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ತೋಟದ್ದು? ಕಳೆ ನಿರ್ವಹಣೆ ಇದೆ, ಜನ ಬಿಟ್ಟೆ ಸವರ್ಸೋದು. ಕಳೆನಾಶಕ ಏನು ಬಳಸಲ್ಲ? ಇಲ್ಲ ಇಲ್ಲ ಇಲ್ಲ, ಅಯ್ಯೋ ಅದನ್ನು ಮಾತ್ರ. ಯಾಕೆ ಏನ್ ಬಳಸಿದ್ರೆ? ನಾನು ಅದೀಗ ಆ ಹುಲ್ಲು ನಾವು ದನವೇ ಹಾಕ್ಬೇಕಲ್ಲ. ಓಹೋ, ಹುಲ್ಲು ಕೊಯ್ದು ದನವೇ ಹಾಕ್ಬೇಕು, ಆ ಸಾಕಣೆ ಕಸ ಬೇಕೇ ಬೇಕು. ಏನು ದಾನ ಸಗಣಿ ಹುಲ್ಲು ತಿಂದ್ರೆ 24 ಗಂಟೆ ಒಳಗೆ ಗೊಬ್ಬರ ಮಾಡತ್ತದು ಅಲ್ವಾ? ನಿಮ್ಗೇನು ಕಂಪೋಸ್ಟ್ ಮಾಡ್ಬೇಕು ಅದೆಲ್ಲ ಏನಿಲ್ಲ. ಹೊಸಿ ಹುಲ್ಲು ಚೆನ್ನಾಗಿ ತಿಂದು ಸಗಣಿ ಹಾಕ್ತು ಅಂದ್ರೆ 24 ಗಂಟೆ ಗೊಬ್ಬರ ಆಗಿದೆ. ನಾವೇನು ಅದಕ್ಕೆ ಸ್ವಲ್ಪ ನೀರು ಸೇರಿ ತೋಟಕ್ಕೆ ಬಿಡೋದು. ಈಗ ಹದರೆಲೆ ಗೊಬ್ಬರ ಒಂದ್ ಕಾಲಕ್ಕೆ ಇತ್ತು, ಏನು ಹದರೆಲೆ ಗೊಬ್ಬರ ದಾರಿಗಿನ ಗೊಬ್ಬರ ಎಲ್ಲ ಇತ್ತು. ಹೌದು, ಆದ್ರೆ ಈಗಿನ ದಿನ ಮೂಲಕ ನಡೆಯೋದು ಕಷ್ಟ. ಹಾಗಂತೇಳಿ ತೋಟ ಸ್ವಲ್ಪ ದರ್ಗ ಹಾಕ್ತವೆ ಬೇಸಿಗೆಲ್ಲಿ, ದರ್ಗು ಅಂತೇಳಿ ಹಾಡಿದ ಗುಡಿಸಿ ಅದನ್ನ ಹಾಕ್ತಾ ಇದ್ವಿ ಈ ವರ್ಷದಿಂದ. ಅದು ಒಳ್ಳೆಯದು ಅಂದ್ರೆ ಭೂಮಿಲಿ ತಂಪಿಡತ್ತೆ. ಈಗ ನಿಮ್ಮ ಮನೆ ಎದುರಿಗೆ ಹಾಡ್ಯ ಅಂತೇಳಿ ಗಿಡ ಮರಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೀರಲ್ಲ, ಈಗ ಅದು ಸಹ ಬೆಲೆ ಬಾಳುವಂತಹ ಭೂಮಿ. ಈಗ ನೀವು ಏನು ಜಮೀನು ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಜಮೀನು ಸುತ್ತಮುತ್ತ ಎಲ್ಲ ಸೈಟ್ ಮಾಡ್ಬಿಟ್ಟಿದಾರಲ್ಲ, ಈಗ ಆ ತರದಲ್ಲಿ ಅದನ್ನು ಏನಾರ ನೀವು ಸೈಟ್ ಮಾಡ್ತೀರಾ ಮುಂದೆ? ಇಲ್ಲ ಇಲ್ಲ, ಇದನ್ನ ನಂಬಿಕೊಂಡು ಬಂದಿದ್ವಿ, ಕಾಲ ತಸ್ಮೇನು ಏನಾಗತ್ತ ಗೊತ್ತಿಲ್ಲ. ಆದ್ರೆ ಅದನ್ನ ದೇಹ ಇಟ್ಕೊಂಡಿದ್ವಿ ಹಾಗೆ ಉಳಿಸ್ಕೋಬೇಕು ಅಂತ. ಉಳಿಸ್ಕೋಬೇಕು ಅಂತ ಅದೇ ನೀವ್ ಹೇಳ್ದಂಗ್ ಕಾಲಾಯ ತಸ್ಮೈ ನಮಃ, ಹೇಗೆ ಕಾಲ ಬರುತ್ತೋ ಹಾಗೆ ಹಾಗಾಗತ್ತೆ. ಆದ್ರೆ ನಮ್ದು ಧೈರ್ಯ ಇಟ್ಕೊಂಡಿರ್ಬೇಕು, ನಾನು ಅದನ್ನ ಹಾಡ್ ಬಿಡೋದಿಲ್ಲ, ಮಾಡ್ತೀನಿ ಅಂತ ಒಂದು ಗುರಿ ಇದ್ರೆ ನಡೆಯುತ್ತೆ. ಆಯ್ತು ಯಜಮಾನ್ರೆ, ಈಗ ಇಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಇತ್ತೀಚಿನ ಕೃಷಿಗೂ ನಿಮ್ಮ ಹಳೆ ಕೃಷಿಗೂ ಏನು ವ್ಯತ್ಯಾಸ ಅಂತೀರಿ? ಇತ್ತೀಚಿನ ಕೃಷಿಯಲ್ಲಿ ನಂಗೇನು ಕೆಲಸದಲ್ಲಿ ಗುಣಮಟ್ಟ ಇಲ್ಲ. ಹೌದಂತೀರಾ? ಸ್ವಲ್ಪ ಗುಣಮಟ್ಟ ಕಡಿಮೆನೆ. ಗದ್ದೆನ ಹೇಳ್ತೀನಿ, ಗದ್ದೆ ಕೊಯ್ಲಾದ ಕೂಡಲೇ 3 ದಿವಸ ಗದ್ದೆಲಿ ಬಿಟ್ಟು ಆಮೇಲೆ ತಂದು ಕುತ್ತರೆ ಹಾಕ್ಬೇಕು, 3 ತಿಂಗಳು ಕುತ್ತರೆಲ್ಲೇ ಇರಬೇಕು, ತಂದು ಹೊಲದಲ್ಲಿ ಮುಗ್ಗತ್ತೆ. ಅದು ಆ ಭತ್ತ ನಾವು ಒಕ್ಕಲಾಟ ಮಾಡಿ ಸ್ವತಃ ನಾವು ಭತ್ತ ತೂರಿ ಏನ್ ಇದು ಮಾಡ್ತಿದ್ದೆ, ಜೆಳ್ಳೆಲ್ಲ ಪೂರ ಹೋಗ್ತಿತ್ತು, ಒಳ್ಳೆ ಭತ್ತ, ಅದು ಒಳ್ಳೆ ಗುಣಮಟ್ಟ ಅಕ್ಕಿ ಆಗ್ತಿತ್ತು. ನಾವೀಗ ಮಿಷಿನ್ ಅಲ್ಲಿ ತರೋದ್ರಲ್ಲಿ ಅದನ್ನ ಹೋಗ್ತೇವೆ, ಅದರ ಅದನ್ನ ಒಕ್ಕಲಾಟ ಮಾಡಿ ಸೀದಾ ಚೀಲಕ್ಕೆ ತುಂಬಿ ಮಾರಾಟ ಮಾಡೋ ವ್ಯವಸ್ಥೆ ಇದೆ. ಈಗ ಏನು ಅದು ಗುಣಮಟ್ಟದ ಭತ್ತ ಬರಲ್ಲ, ಗುಣಮಟ್ಟದ ಅಕ್ಕಿ ಬರಲ್ಲ, ಮಿಷನ್ ಮಾಡ್ಬಿಡುತ್ತೆ ಮಾಡ್ಬಿಡುತ್ತೆ. ಆಮೇಲೆ ಜಾನುವಾರಿಗೆ ಹುಲ್ಲು ಏನಾಗಿದೆ ಅಂದ್ರೆ, ಇಲ್ಲಿ ನಾವು ರೋಣ್ ಹೊಡೆದಾಗ ಹುಲ್ಲು ಎಷ್ಟು ಮೆತ್ತಗಾಗತ್ತೆ ಅಂದ್ರೆ ಜಾನುವಾರು ಒಳ್ಳೆ ಖುಷಿಯಲ್ಲಿ ತಿಂತವೆ. ಈಗ ಅಲ್ಲ ದೊಂಟು ಹಂಗೇ ಉಳಿಯುತ್ತೆ, ಅವು ತಿನ್ನಕ್ ಕೇಳೋದಿಲ್ಲ, ಅನಿವಾರ್ಯ ತಿಂತವೆ. ಅದರಲ್ಲಿ ಕೆಲವು ಸ್ವಲ್ಪ ದಪ್ಪ ಜಾತಿ ಭತ್ತ ಹಾಕ್ಬಿಟ್ರೆ ಆ ಹುಲ್ಲು ಕೇಳೋದೇ ಇಲ್ಲ, ಅವು ಆ ಹುಲ್ಲು ಲಘುತ್ವ ಬರೋದಿಲ್ಲ ಅದಕ್ಕೆ. ಹೆಚ್ಚು ಖುಷಿ ಕೊಟ್ಟಿದ್ದೆ ಯಾವ್ದು ನಿಮ್ಗೆ, ಇತ್ತೀಚಿನ ಕೃಷಿನ ಹಳೆ ಕೃಷಿನ? ಹಳೆ ಕೃಷಿನೇ, ಏನೇ ಹೇಳಿ ಅದು ಅದ್ರ ಮುಂದೆ ದನಗಳು ಇರ್ತಿದ್ರು, ಆ ಸಂಭ್ರಮ ಇರ್ತಿತ್ತು. ನೀವು ಒಕ್ಕಲಾಟ ಮಾಡಿದ್ರೆ ಸಂಭ್ರಮ ಇತ್ತು, ಒಕ್ಕಲಾಟ ಅಂದ್ರೆ ಅದೇ ಭತ್ತ ಇದು ಹಾಕಿ ರೋಣ್ ಹೊಡೆದು ಮಾಡ್ತಲ್ಲ, ಅದ ಆ ಸಂಭ್ರಮ ಬೇರೆ, ಸಂಜೆ ಕೂಡ ಜನಗಳು ಬಂದು ಕಟ್ಟ ಇದೇ ಬೇರೆ, ಏನು ಹುಲ್ ಬೀಸೋದು ಉತ್ತವೆ ಅದೆಲ್ಲ. ಮಾತ್ರ ಆದ್ರೆ ಭತ್ತ ರಾಶಿ ಮಾಡಿಡೋದು ಬೆಳಗ್ಗೆ ಮುಂಚೆ ಅದನ್ನ ಆ ಕೆಲಸದ ಕ್ರಮ ಅವಾಗ ಅನ್ನಿಸ್ತಿರ್ಲಿಲ್ಲ, ಯಾಕಂದ್ರೆ ಸಂಭ್ರಮ ಆಯ್ತಲ್ಲ. ಅದನ್ನೊಂದು ಸಂಭ್ರಮ ಅಂತ ನೀವು ಅನುಭವಿಸ್ತಾ ಇದ್ರಿ? ಕೆಲಸ ಅಲ್ಲ ಅಲ್ಲ ಅಲ್ಲ, ಖುಷಿ ಖುಷಿಯಿಂದ ಸಂಭ್ರಮ. ಹೌದೌದು, ಹಾಗೆ ಅದು ಸುಲಿಯಕ್ಕೆಲ್ಲ ಜನ ಬರ್ತಾರೆ ಇವಾಗ? ಈಗ ನಮಗೆ ಸಿಗ್ತಾ ಇದಾರೆ, ಆದ್ರೆ ಇಲ್ಲಿ 8-10 ಮನೆಯವರು ಮಿಷನ್ ಸುಲಿತಿದ್ದಾರೆ. ಆದ್ರೆ ಏನೇ ಹೇಳಿ, ಕೈ ಸುಲ್ತದ ಅಡಕೆ ಇದೆಯಲ್ಲ, ನಿಮಗೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಜಾಸ್ತಿನೇ ಸಿಗತ್ತೆ, ಆದ್ರೆ ಜನ ಬರೋದಿಲ್ಲ. ಇಲ್ಲಿವರೆಗೆ ನಿಮ್ಮಲ್ಲಿ ಅಡಿಕೆ ಸುಲಿಯಕ್ಕೆ ಜನ ಬರ್ತಾರೆ, ಅಲ್ಲಿವರೆಗೆ ಸುಲಿಸೋದು ಅನಿವಾರ್ಯ, ಆದ್ರೆ ಮಿಷನ್ ಸುಲಿಸಬೇಕಾಗತ್ತೆ ಅಷ್ಟೇ. ಹೌದೌದು, ಆ ರೀತಿ ಸುಲಿಸಬೇಕಾಗತ್ತೆ, ಯಾಕಂದ್ರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಅವ್ರು ಮಿಷನ್ ತಂದ್ಕೊಂಡಿದ್ದಾರೆ, ಅದ್ರಲ್ಲಿ ನಮ್ಮ ಅಣ್ಣನ ಮನೇಲಿ ಅವ್ರು ಮಿಷನ್ ತರಲಿಲ್ಲ, ಜನ ಸಿಗ್ತಾ ಇದಾರೆ ಅವರಿಗೆ. ಆದ್ರೆ ಮುಂಚೆ ಯಾವುದೇ ಆಗಲಿ ನೀವು ಅಡಿಕೆ ಕೊಯ್ಲು ಮಾಡಿದ್ರು ಸಂಭ್ರಮ ಇತ್ತು, ಅಯ್ಯೋ ಯಾಕೆ ಈಗ ಏನಾಗಿದೆ, ಜನ ಇಲ್ಲ ಅಂತಂದ್ರೆ ಚೇಣಿ ಕೊಡೋದಂತ ಪದ್ಧತಿ ಇದೆ. ಹಸಿ ಅಡಿಕೆನೆ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ಕುಂಟಾಲಿಗೆ ಒಂದೊಂದು ರೇಟ್ ಇರುತ್ತೆ. 11 ಕೆಜಿ ಹಸಿ ಅಡಿಕೆಗೆ ಅಥವಾ 10 ಕೆಜಿ ಅಡಿಕೆಗೆ 1 ಕೆಜಿ ಅಡಿಕೆ ಬರುತ್ತೆ ಅಂತ ಹಿಂಗೆಲ್ಲ ಲೆಕ್ಕ ಇದೆ. ಅಂದ್ರೆ ಹಸ ಬೆಟ್ಟೆ ಮೇಲೆ ಹೋಗುತ್ತೆ ತೂಕದ ವ್ಯತ್ಯಾಸ ಹಸ ಬೆಟ್ಟೆ ಮೇಲೆ. ಕೆಲವು ಕಡೆ ಮರುಬಕಲ್ಲದ ಬೆಳೆದ ಅಡಿಕೆ ಅಂದ್ರೆ ಸ್ವಲ್ಪ ತೂಕ ಬರುತ್ತೆ. ಈ ಜೇಡಿ ಮಣ್ಣು ಕೆಂಪು ಮಣ್ಣು ಇದ್ರಲ್ಲಿ ಬೆಳೆದಿದ್ದು ತೂಕ ಕಡಿಮೆ ಇದೆಲ್ಲ ಇರುತ್ತೆ. ಅದು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಏನು ಅವನು ವಹಿಸ್ಕೊಂಡು ಹೋಗ್ತಾನೆ, ನೀವು ನೋಡಿ 4 ವರ್ಷ ಅವರು ಚೇಣಿ ತಗೊಂಡು ಹೋಗ್ತಾರೆ ಅಂತ ಹೇಳಿ, ನಿಮ್ಗೆ 1 ವರ್ಷ ಮಾಡಬೇಕಾಯ್ತು ಅಂತ ಹೇಳಿ ತಟ್ಟಿ ಬಿಟ್ಟು ಎಲ್ಲ ಹುಡುಕ್ಬೇಕು. ಆಮೇಲೆ ಅನುಭವನು ಮರ್ತು ಹೋಗಿರುತ್ತೆ. ಮಕ್ಕಳು ಅಕ್ಕ ಮನೆಯಲ್ಲಿದ್ದವರು ಅವರು ಕಲಿತ್ರ ಅಡ್ಡಿ ಇಲ್ಲ, ಕಲಿದ್ರೆ ಅವರಿಗೂ ಮರ್ತು ಹೋಗಿರುತ್ತೆ. ಹೆಂಗ್ ಮಾಡಬೇಕು, ಅಡಿಕೆ ಎಷ್ಟು ಬೇಯಿಸಬೇಕು, ಚೌಗರಿ ಎಷ್ಟು ದಪ್ಪ ಎಳಿಬೇಕು, ಅದ್ರ ಬಣ್ಣಕ್ಕೆ ಎಷ್ಟು ಇದ್ಬೇಕು, ಅದಕ್ಕೆ ಬೆಲ್ಲ ಸುಣ್ಣ ಹಿಂಗೆಲ್ಲ ಇರುತ್ತೆ. ಆ ಪ್ರಮಾಣ ಯಾವ್ದು ಹಾಕ್ಬೇಕು ಎಲ್ಲ ಮರ್ತು ಬಿಡ್ತವೆ. ಕಸುಬು ಏನಿದೆ ಮರ್ತು ಬಿಡುತ್ತೆ. ನಾವು ಮರದಲ್ಲಿ ಆಯ್ತು ತಗೊಂಡೋಗು. ಸರಿಯಾಗಿ ತಾವ್ ಹೇಳ್ದಂಗೆ ಕಾಲಾಯ ತಸ್ಮೈ ನಮಃ, ಕಾಲ ಹೇಗ್ ಬರುತ್ತೋ ಹಾಗೆ ನಾವ್ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಆದ್ರೂ ಗುರಿ ಇಟ್ಕೊಂಡಿರ್ಬೇಕು, ಅಷ್ಟು ನಾವ್ ಅದಕ್ಕೆ ಒಲವು ಕೊಡಬಾರ್ದು. ಸುಲಭದಲ್ಲಿ ಯಾವ್ದಲ್ಲಿ ಎಲ್ಲ ಆಗತ್ತೆ ಜೋಬಲ್ ದುಡ್ಡಿದ್ರೆ. ಆದ್ರೆ ನಿಮ್ಗೆ ಸಂಭ್ರಮ ಎಲ್ಲಿದೆ ಅಲ್ವಾ, ಏನೇ 10 ಜನ ಸೇರ್ತಕ್ಕೊಂದು ಸಂಭ್ರಮವೇ ಬೇರೆ ಅದು. ಆಯ್ತು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಈ ಕುರಿತು ಕೊಪ್ಪಳ ತಾಲೂಕು ಹೆಚ್ ಭುಜಂಗರಾವ್ ಅವರೊಡನೆ ಮಾತುಕತೆ ಕೇಳಿದಿರಿ. ಈಗ ಕೇಳಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಕೃಷಿ ಮಾಹಿತಿ. ಸಸ್ಯಗಳ ಬೆಳವಣಿಗೆಯಲ್ಲಿ ಪೋಷಕಾಂಶಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಬೆಳೆಗಳ ಅಗತ್ಯಕ್ಕಿಂತ ಕಡಿಮೆಯಾದಲ್ಲಿ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಜೊತೆಗೆ ಇಳುವರಿಯನ್ನು ಸಹ ಕಡಿಮೆ ಆಗುತ್ತೆ. ಅಧಿಕ ಇಳುವರಿ ಪಡೆಯಲಿಕ್ಕೆ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳ ಮೂಲಕ ನಾವು ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಸಸ್ಯಗಳು ಬೆಳವಣಿಗೆಗೆ ಒಟ್ಟು 35 ಪೋಷಕಾಂಶಗಳನ್ನು ಬಳಸಿಕೊಂಡರೂ ಅವುಗಳಲ್ಲಿ 16 ಪೋಷಕಾಂಶಗಳು ತೀರಾ ಅತ್ಯಗತ್ಯ. ಅವುಗಳು ಯಾವುದಪ್ಪ ಅಂತೇಳಂದ್ರೆ, ಪ್ರಧಾನ ಪೋಷಕಾಂಶಗಳಾದಂತಹ ಇಂಗಾಲ, ಆಮ್ಲಜನಕ, ಜಲಜನಕ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಮಧ್ಯಮ ಪ್ರಮಾಣದಲ್ಲಿ ಬೇಕಾಗುವಂತಹ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ. ಇನ್ನು ಕನಿಷ್ಠ ಪ್ರಮಾಣದಲ್ಲಿ ಬೇಕಾಗುವಂತಹ ಲಘು ಪೋಷಕಾಂಶಗಳು ಕಬ್ಬಿಣ, ಸತು, ಮ್ಯಾಂಗ್ನೀಸ್, ಮಾಲಿಬ್ಡಮ್, ಬೋರಾನ್, ತಾಮ್ರ ಮತ್ತು ಕ್ಲೋರಿನ್. ಇನ್ನು ಪೋಷಕಾಂಶಗಳಾದಂತಹ ಇಂಗಾಲ, ಆಮ್ಲಜನಕ ಮತ್ತು ಜಲಜನಕಗಳನ್ನು ಸಸ್ಯಗಳು ಗಾಳಿ ಮತ್ತು ನೀರಿನಿಂದ ಪಡೆಯುತ್ತೆ. ಉಳಿದ 13 ಪೋಷಕಾಂಶಗಳನ್ನು ಸಸ್ಯಗಳು ಮಣ್ಣಿನಿಂದ ಪಡೆಯುತ್ತವೆ. ಸಸ್ಯಗಳಿಗೆ ಈ ಪೋಷಕಾಂಶಗಳಲ್ಲಿ ಕೆಲವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸಸ್ಯಗಳ ಪರಿಪೂರ್ಣ ಬೆಳವಣಿಗೆಯಲ್ಲಿ ಲಘು ಪೋಷಕಾಂಶಗಳ ಬೇಡಿಕೆ ಕಡಿಮೆ ಪ್ರಮಾಣದಲ್ಲಿದ್ದರೂ ಸಹ ಅವುಗಳು ಪ್ರಧಾನ ಪೋಷಕಾಂಶಗಳಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಲಘು ಪೋಷಕಾಂಶಗಳ ಕೊರತೆ ಕಂಡುಬರುತ್ತಾ ಇದ್ದು, ಇದರಿಂದ ಬೆಳೆಗಳ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿರೋದು ಗೊತ್ತಾಗಿದೆ. ಈ ಪೋಷಕಾಂಶಗಳ ಕೊರತೆಗೆ ಮೂಲ ಕಾರಣಗಳು ಯಾವಪ್ಪ ಅಂತೇಳಂದ್ರೆ, ಅಧಿಕ ಇಳುವರಿ ನೀಡುವಂತಹ ತಳಿಗಳನ್ನು ಬೆಳೀತಾ ಇರೋದು, ಸಾವಯವ ಗೊಬ್ಬರಗಳ ಬಳಕೆ ಕಡಿಮೆಯಾಗಿರುವಂಥದ್ದು, ಸಾಂದ್ರ ಬೆಳೆ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇರೋದು, ಬೆಳೆ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳದೇ ಇರುವಂಥದ್ದು, ಮಣ್ಣಿನಲ್ಲಿರುವಂತಹ ಕೆಲವು ನ್ಯೂನತೆಗಳು, ಹೆಚ್ಚಿನ ರಸಸಾರ ಮತ್ತು ಸುಣ್ಣದಿಂದ ಕೂಡಿದಂತಹ ಹುಳಿಮಣ್ಣು, ಮರಳು ಮಣ್ಣು ಮತ್ತು ಜೌಗು ಮಣ್ಣುಗಳು, ರಂಜಕ ಮತ್ತು ಕಬ್ಬಿಣ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು, ಮಣ್ಣಿನಲ್ಲಿ ಕೆಲವು ನ್ಯೂನತೆಗಳಿರುವಂಥದ್ದು. ಪೋಷಕಾಂಶಗಳು ಅಗತ್ಯ ಪ್ರಮಾಣದಲ್ಲಿ ಸಸ್ಯಗಳಿಗೆ ಪೂರೈಕೆ ಆಗದೇ ಇದ್ದಲ್ಲಿ ಸಸ್ಯಗಳ ಮೇಲೆ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ನಾವು ನೋಡಬಹುದು. ಈ ಎಲ್ಲ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಬೇಕಾಗುವಂತಹ ಪ್ರಮಾಣದಲ್ಲಿ ಇರುವಂತೆ ನೋಡಿಕೊಳ್ಳೋದಕ್ಕೆ, ಜೊತೆಗೆ ರಸಗೊಬ್ಬರಗಳು ಮತ್ತು ಲಭ್ಯ ಇರುವಂತಹ ಎಲ್ಲ ಮೂಲಗಳಿಂದ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸೋದು ಮತ್ತು ಭೂಫಲವತ್ತತೆಯನ್ನು ಕಾಪಾಡಲಿಕ್ಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿದ್ದು ಯಾವುದಾದರೂ ಒಂದು ಪೋಷಕಾಂಶ ಕಡಿಮೆ ಆಗಿದ್ರೆ ಆ ಪೋಷಕಾಂಶ ಇಳುವರಿಯನ್ನು ನಿರ್ಧರಿಸುತ್ತೆ. ಸಮಗ್ರ ಪೋಷಕಾಂಶ ನಿರ್ವಹಣೆಯ ಮುಖ್ಯ ಗುರಿ ಮಾಲಿನ್ಯವನ್ನು ಉಂಟು ಮಾಡುವಂತಹ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಸಾವಯವ ವಸ್ತುಗಳು ಅಂದರೆ ತಿಪ್ಪೆಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳಾದಂತಹ ಅಜೋಲಾ, ರೈಸೋಬಿಯಂ, ಜೀವಾಣು ಗೊಬ್ಬರ, ರಂಜಕ ಕರಗಿಸುವಂತಹ ಗೊಬ್ಬರ ಮತ್ತು ರಸಗೊಬ್ಬರಗಳ ಮೂಲಕ ಸಸ್ಯಗಳಿಗೆ ಕೃತಕವಾಗಿ ಪೋಷಕಾಂಶಗಳನ್ನು ಒದಗಿಸುವಂಥದ್ದು. ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳ ಸೂಕ್ತ ಹಾಗೂ ಸಮಗ್ರ ನಿರ್ವಹಣೆಯಿಂದ ಪುನಃ ದೀರ್ಘಕಾಲಿಕವಾದಂತಹ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದು. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಅನುಸರಿಸಬೇಕಾದಂತಹ ಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸೋದು ಸಹ ಒಂದು. ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವಲ್ಲಿ ಸಾವಯವ ಗೊಬ್ಬರಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಸಾವಯವ ವಸ್ತುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿದಾಗ ಸಸ್ಯ ಪೋಷಕಾಂಶಗಳು ಪೂರೈಕೆಯಾಗೋದ್ರ ಜೊತೆಗೆ ಪರಿಸರ ಮಾಲಿನ್ಯವೂ ಸಹ ತಪ್ಪುತ್ತೆ. ಸಾವಯವ ಗೊಬ್ಬರಗಳ ಬಳಕೆಯಿಂದಾಗಿ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಲಕ್ಷಣಗಳನ್ನು ಸುಧಾರಿಸಬಹುದು. ಮಣ್ಣು ಫಲವತ್ತಾಗಿ ಮತ್ತು ಆರೋಗ್ಯವಾಗಿರಬೇಕಾದರೆ ಮಣ್ಣು ಹೆಚ್ಚು ಸಾವಯವ ಅಂಶಗಳನ್ನು ಹೊಂದಿರಬೇಕು. ಮಣ್ಣಿನಲ್ಲಿ ಹೆಚ್ಚು ಸಾವಯವ ವಸ್ತುಗಳಿದ್ದಾಗ ಮಣ್ಣಿನ ರಚನೆ ಉತ್ತಮವಾಗಿರುತ್ತೆ. ಸಾವಯವ ಗೊಬ್ಬರಗಳು ಪ್ರಧಾನ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಸಹ ಒದಗಿಸುತ್ತೆ. ಸಾವಯವ ಗೊಬ್ಬರಗಳು ಮಣ್ಣಿನ ಕ್ಷಾರ, ಸವಳು ಮುಂತಾದ ದೋಷಗಳನ್ನು ಸಹ ಸರಿಪಡಿಸುತ್ತೆ. ಮಣ್ಣಿನಲ್ಲಿರುವಂತಹ ಜೀವಾಣುಗಳ ಚಟುವಟಿಕೆ ಹೆಚ್ಚಿ ಭೂಮಿ ಹದವಾಗುತ್ತೆ. ರಾಸಾಯನಿಕ ಗೊಬ್ಬರಗಳ ಸತತ ಬಳಕೆಯಿಂದಾಗುವಂತಹ ದುಷ್ಪರಿಣಾಮವನ್ನು ಸಾವಯವ ಗೊಬ್ಬರಗಳ ಬಳಕೆಯಿಂದ ತಡೆಗಟ್ಟಬಹುದು. ಪೋಷಕಾಂಶಗಳ ಸೋರುವಿಕೆಯನ್ನು ಸಹ ಕಡಿಮೆ ಮಾಡಬಹುದು. ರಸಗೊಬ್ಬರವನ್ನು ಬಳಸೋದಕ್ಕೆ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಅದರ ಆಧಾರದ ಮೇಲೆಯ ಸಮತೋಲನ ಪ್ರಮಾಣದಲ್ಲಿ ಮಿತವಾಗಿ ರಸಗೊಬ್ಬರಗಳನ್ನು ಬಳಸಬೇಕು. ಸಾರಜನಕ, ರಂಜಕ, ಪೊಟ್ಯಾಷಿಯಂ ರಸಗೊಬ್ಬರಗಳ ಜೊತೆಗೆ ಮಣ್ಣು ಪರೀಕ್ಷೆಯಿಂದ ಕೊರತೆ ಕಂಡುಬರುವಂತಹ ಲಘು ಪೋಷಕಾಂಶಗಳ ಗೊಬ್ಬರಗಳನ್ನು ಬಳಸೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಸಾರಜನಕ, ರಂಜಕ, ಪೊಟ್ಯಾಷಿಯಂ ಅನ್ನು ನೇರ ರಸಗೊಬ್ಬರಗಳ ಮೂಲಕ ಕೊಡೋದ್ರಿಂದ ಖರ್ಚಿನಲ್ಲಿ ಉಳಿತಾಯವಾಗುತ್ತೆ. ಜೊತೆಗೆ ಕೆಲವು ದ್ವಿತೀಯ ವರ್ಗದ ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕವನ್ನು ಪೂರೈಸಬಹುದು. ಸಾರಜನಕವನ್ನು 2-3 ಬಾರಿ ಕೊಡೋದ್ರಿಂದ ಪೋಲಾಗದನ್ನು ನಾವು ತಪ್ಪಿಸಬಹುದು. ರಂಜಕ ರಸಗೊಬ್ಬರವನ್ನು ಸಾಲ್ನಲ್ಲಿ ಹಾಕೋದ್ರಿಂದ ರಂಜಕ ಮಣ್ಣಿನಲ್ಲಿ ಸ್ಥಿರೀಕರಿಸಲ್ಪಡೋದನ್ನು ಕಡಿಮೆ ಮಾಡಬಹುದು. ಆಮ್ಲೀಯ ಮಣ್ಣುಗಳಿಗೆ ಶಿಲಾರಂಜಕ ರೂಪದಲ್ಲಿ ರಂಜಕವನ್ನು ಒದಗಿಸಿದರೆ ರಂಜಕದ ಲಭ್ಯತೆ ಹೆಚ್ಚಾಗುತ್ತೆ. ಹೀಗೆ ರಸಗೊಬ್ಬರಗಳನ್ನು ಬಳಸಬೇಕಾದರೆ ಕೆಲವೊಂದು ವಿಧಾನಗಳನ್ನು ಅನುಸರಿಸೋದ್ರಿಂದ ಪೋಷಕಾಂಶಗಳ ದಕ್ಷತೆಯನ್ನು ಹೆಚ್ಚಿಸಬಹುದು. ಪೋಷಕಾಂಶಗಳ ಸಮಗ್ರ ನಿರ್ವಹಣೆಯಲ್ಲಿ ಕಳೆಯ ನಿಯಂತ್ರಣವು ಸಹ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಬೆಳೆಯ ಜೊತೆಯಲ್ಲೇ ಬೆಳೆಯುವಂತಹ ಇತರ ಸಸ್ಯಗಳನ್ನು ನಾವು ಕಳೆ ಅಂತ ಕರಿತೇವೆ. ಸಸ್ಯ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗುವಂತಹ ನೀರು, ಪೋಷಕಾಂಶಗಳು ಮತ್ತು ಬೆಳಕಿಗಾಗಿ ಬೆಳೆಯೊಡನೆ ಇವು ಸ್ಪರ್ಧಿಸುತ್ತೆ. ಬೆಳೆಯನ್ನು ಪೀಡಿಸುವಂತಹ ಅನೇಕ ರೋಗ ಕೀಟಗಳಿಗೆ ಆಶ್ರಯವನ್ನು ನೀಡಿ ಅವುಗಳು ಬೆಳೆಯ ಮೇಲೆ ಸುಲಭವಾಗಿ ಹರಡುವಲ್ಲಿ ಸಹಾಯ ಮಾಡುತ್ತೆ. ಇದರಿಂದ ಬೆಳೆಯ ಇಳುವರಿ ಸುಮಾರು 30-60% ಕಡಿಮೆಯಾಗುತ್ತೆ. ಆದ್ದರಿಂದ ಸಕಾಲದಲ್ಲಿ ಕಳೆಗಳನ್ನು ನಿಯಂತ್ರಿಸಿದಲ್ಲಿ ಕೊಟ್ಟ ಪೋಷಕಾಂಶಗಳೆಲ್ಲ ಬೆಳೆಗೆ ದೊರೆತು ಉತ್ತಮ ಇಳುವರಿಯನ್ನು ಪಡೆಯಬಹುದು. ಶತಮಾನಗಳಷ್ಟು ಹಿಂದಿನಿಂದಲೂ ಮಲೆನಾಡಿನ ಭಾಗದಲ್ಲಿ ಮಿಡಿಮಾವು ಉಪ್ಪಿನಕಾಯಿ ಪ್ರಸಿದ್ಧವಾಗಿದೆ. ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಹೊಳೆ ಹಳ್ಳಗಳ ಅಂಚಿನಲ್ಲಿ ಬೆಳೆದುಕೊಂಡಿರುತ್ತಿದ್ದಂತಹ ಮಾವಿನ ಮರಗಳಲ್ಲಿ ಬೆಳೆಯುತ್ತಿರುವ ಸೂಕ್ತವಾದ ಹಂತದ ಮಿಡಿಗಳನ್ನು ಕೊಯ್ದು ತಂದು ಅವುಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ನೆರಳಿನಲ್ಲಿ ಹರಡಿ ಅದರಲ್ಲಿರುವಂತಹ ತೇವಾಂಶ ಆರಿದ ಮೇಲೆ ಗಾಜು ಇಲ್ಲವೇ ಮಣ್ಣಿನ ಪಾತ್ರೆಗಳಲ್ಲಿ ಅಗತ್ಯ ಪ್ರಮಾಣದ ಉಪ್ಪಿನ ಮಿಶ್ರಣದ ಜೊತೆಗೆ ಹಾಕಿ ಮುಚ್ಚಿಡುತ್ತಾರೆ. ಒಂದು ವಾರದೊಳಗೆ ಆ ಮಿಡಿಮಾವು ಆಕಾರದಲ್ಲಿ ಕುಗ್ಗಿ ಚಪ್ಪಟೆಯಾಗಿ ನೆರಿಗೆಗಳಿಂದ ಕೂಡಿರುತ್ತೆ. ಇವುಗಳಲ್ಲಿ ಆಯ್ಕೆ ಮಾಡಿದ ಮಿಡಿಗಳನ್ನು ಉಪ್ಪಿನಕಾಯಿ ತಯಾರಿಸಲಿಕ್ಕೆ ಬಳಸಿಕೊಳ್ತಾರೆ. ಸುಧಾರಿತ ಹಣ್ಣು ಮಾವಿನ ತಳಿಗಳಿಗಿಂತಲೂ ಹೆಚ್ಚಿನ ತಳಿಗಳನ್ನು ಈ ಕಾಡು ಮಿಡಿಮಾವು ತಳಿಗಳಲ್ಲಿ ನಾವು ಕಾಣಬಹುದು. ಉದ್ದನೆಯ, ದುಂಡಾಗಿರುವಂತಹ, ಗಿಡ್ಡದಾದ ಮಾತ್ರವಲ್ಲ, ಅವುಗಳು ತಮ್ಮದೇ ಆದ ವಿಶಿಷ್ಟ ಸುವಾಸನೆಯ ಸೊನೆಯನ್ನ ಹೊಂದಿರುತ್ತೆ. ಈ ಮಿಡಿಮಾವು ಹಂಗಾಮಿನಲ್ಲಿ ಮಲೆನಾಡಿನ ಭಾಗದ ರೈತರ ಸಂತೆಗಳಲ್ಲಿ ಅಲ್ಪಸ್ವಲ್ಪ ಪ್ರಮಾಣದಲ್ಲಿ ಮಾರಾಟ ಆಗುವುದನ್ನು ನಾವು ಕಾಣಬಹುದು. ಉತ್ತಮ ಪರಿಮಳವಾದಂತಹ ಮಿಡಿಗಳಾಗಿದ್ದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಾರಾಟ ಆಗ್ಬಿಡುತ್ತೆ. ಸ್ವಾಭಾವಿಕವಾಗಿ ಬೆಳೆದುಕೊಂಡಿರುತ್ತಿದ್ದಂತಹ ಅದೆಷ್ಟೋ ಉತ್ತಮ ಅಪ್ಪೆ ಮಿಡಿಮಾವುಗಳು ಇವತ್ತು ಕಣ್ಮರೆಯಾಗ್ತಾ ಇದೆ. ಈ ನಡುವೆ ಕೆಲವು ಪ್ರಗತಿಪರ ರೈತರು ಉತ್ತಮ ಗುಣಮಟ್ಟದ ಮಿಡಿಮಾವು ತಳಿಗಳನ್ನು ಕಸಿ ಮಾಡಿ ಸಸಿಗಳನ್ನು ಬೆಳೆಸಿ ಸಂರಕ್ಷಿಸುತ್ತಾ ಇದ್ದಾರೆ. ಮಿಡಿಮಾವು ಮರಗಳು ಸ್ವಾಭಾವಿಕವಾಗಿ ಹೆಚ್ಚು ಎತ್ತರಕ್ಕೆ ಬೆಳೆದುಕೊಂಡಿರುವುದರಿಂದ ಮರಗಳನ್ನು ಹತ್ತಿ ಕಾಯಿಗಳನ್ನು ಕೊಯ್ಲು ಮಾಡಲು ಕುಶಲತೆಯುಳ್ಳಂತಹ ಅನುಭವಿಗಳೇ ಬೇಕು. ದೊಡ್ಡ ದೊಡ್ಡ ಮರಗಳಲ್ಲಿ ಎಲ್ಲಾ ಕಾಯಿಗಳನ್ನು ಕೊಯ್ಲು ಮಾಡೋದು ಬಹಳ ಕಷ್ಟ. ಹಾಗಾಗಿ ಕೆಲವರು ಮರದ ಕೊಂಬೆಗಳನ್ನು ಕತ್ತರಿಸಿ ಮರಕ್ಕೆ ಹಾನಿಯುಂಟು ಮಾಡುತ್ತಾರೆ. ಇದರಿಂದ ಎಷ್ಟೋ ಮಾವಿನ ಮಿಡಿ ತಳಿಗಳು ವಿನಾಶದ ಅಂಚನ್ನು ತಲುಪಿದೆ. ರೈತರು ತಮ್ಮ ತೋಟ ಹೊಲಗಳ ಅಂಚಿನಲ್ಲಿ ಪೂರಕ ಬೆಳೆಯಾಗಿ ಮಾತ್ರವಲ್ಲ, ಅವಕಾಶವಿದ್ದಲ್ಲಿ ಹೆಚ್ಚಿನ ಮಿಡಿಮಾವು ಬೆಳೆಸಿಕೊಂಡರೆ ಉತ್ತಮ. ಸ್ವಾಭಾವಿಕವಾಗಿ ಬೀಜದಿಂದ ಹುಟ್ಟಿದ ಮಿಡಿಮಾವು ಮರಗಳು ಹೆಚ್ಚು ಕಾಲ ಬಾಳುವುದಾದರೂ ಫಸಲು ನೀಡಲಿಕ್ಕೆ ಹೆಚ್ಚಿನ ಸಮಯ ಬೇಕು. ಅಲ್ಲದೆ ಪರಕೀಯ ಪರಾಗಸ್ಪರ್ಶದ ಕಾರಣದಿಂದಾಗಿ ತಳಿಯ ಗುಣಧರ್ಮದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರುತ್ತೆ. ಉತ್ತಮ ಗುಣಮಟ್ಟದ ತಳಿಗಳನ್ನು ಆಯ್ದು ಕಸಿ ಮಾಡಿದ ಗಿಡಗಳಿಂದ ಅದೇ ಗುಣಮಟ್ಟದ ಫಸಲನ್ನು ಬೇಗ ಪಡೆಯಲಿಕ್ಕೆ ಸಾಧ್ಯ ಆಗುವುದರಿಂದ ಇದು ಹೆಚ್ಚು ಲಾಭದಾಯಕ.